ಡಿಜಿಟಲ್ ಯುಗದ ಕ್ರಾಂತಿ. ನಮ್ಮ ಧ್ವನಿ ಭಂಡಾರದ ಆಯ್ದ ಕಾರ್ಯಕ್ರಮಗಳು ಈಗ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲೂ ಲಭ್ಯ. ಅರವತ್ತರ ದಶಕದ ಅಪರೂಪದ ಶಾಸ್ತ್ರೀಯ ಸಂಗೀತ, ಭಾವಗೀತೆಗಳು, ಭಾಷಣಗಳು, ಸಂದರ್ಶನ, ನಾಟಕ, ರೂಪಕಗಳನ್ನು ಇನ್ನು ಮುಂದೆ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳಿ ಆನಂದಿಸಿ. ಇಂದೇ ಸಬ್ಸ್ಕ್ರೈಬ್ ಮಾಡಿ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ ಚಾನೆಲ್. ಇದು ಡಿಜಿಟಲ್ ಯುಗದ ಆಕಾಶವಾಣಿ ಕ್ರಾಂತಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ ಸರಿಯಾಗಿ 6:51:30. ಇದೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕೇಳೋಣ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆಯ ಒಂದು ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ. ನಾನು ಶಿವಮೆಪ್ಪ, ಕರ್ನಾಟಕ ರಾಜ್ಯದ ಕಾರ್ಮಿಕ ಸಚಿವ. June 12 ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯ ದಿನವನ್ನು ಆಚರಿಸಲಾಗುತ್ತಿದ್ದು, ಕರ್ನಾಟಕ ರಾಜ್ಯವನ್ನು ಬಾಲ ಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿಸಲು ನಮ್ಮೆಲ್ಲರ ಸಹಕಾರ ಕೇಳುತ್ತೇನೆ. ನಮಸ್ಕಾರ. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಆರ್ಎನ್ ಜಯಗೋಪಾಲ್ ವಿರಚಿತ ಒಂದು ದೇಶಭಕ್ತಿ ಗೀತೆ ಸಮೂಹ ಗಾನದಲ್ಲಿ. ನಾವು ಯಾರು ಬಲ್ಲಿರಾ ತರುಣರು, ಬಂಡಾಯಗಾರರು, ಹಸಿ ಯುವಕರು, ಬಿಸಿ ರಕ್ತದವರು, ಅರಿವಿಲ್ಲದವರು, ನಾವು ಕೋಪಿಷ್ಠರು, ನಿಜ ಬಂಡಾಯಗಾರರು ಸತ್ಯ. ಆದರೆ ನೆತ್ತಿ ಕಣ್ಣ ತೆರೆದ ತ್ರಿಪುರಾರಿಯ ರೀತಿ ಲಂಚದ ಅವತಾರವ ಸುಡುವ ಕೋಪ ನಮ್ಮದು. ಎತ್ತಿ ಕಣ್ಣ ತೆರೆದ ತ್ರಿಪುರಾರಿಯ ರೀತಿ ಲಂಚದ ಅವತಾರವ ಸುಡುವ ಕೋಪ ನಮ್ಮದು. ಕತ್ತಿ ಹಿಡಿದ ಜಾತಿ ಲಕ್ಷ್ಮಿ ಚೆನ್ನಮ್ಮರ ರೀತಿ ಕಳ್ಳ ಸಾಗಾಣಿಕೆಯ ನಡೆಸುವ ಕಲ ನಮ್ಮದು. ಕತ್ತಿ ಹಿಡಿದ ಜಾತಿ ಲಕ್ಷ್ಮಿ ಚೆನ್ನಮ್ಮರ ರೀತಿ ಕಳ್ಳ ಸಾಗಾಣಿಕೆಯ ನಡೆಸುವ ಕಲ ನಮ್ಮದು. ಹದಿಯನ್ನೇ ಬಿಸಿಯನ್ನೇ ಅರಿವಿಲ್ಲದವರು ಎನ್ನಿ ಹಿಡಿದ ಗುರಿ ಬಿಡದ ಬಳಿ ನಡೆದ ಹಠ ನಮ್ಮದು. ಹಿಡಿದ ಗುರಿ ಬಿಡದ ಬಳಿ ನಡೆದ ಹಠ ನಮ್ಮದು. ನಾವು ಯಾರು ಬಲ್ಲಿರ ನವ ಭಾರತ ಶಿಲ್ಪಿಗಳು, ನವ ಭಾರತ ಶಿಲ್ಪಿಗಳು ಬೆಳಗುವೆವು ಕೋಟಿ ಗುಡಿಸಿಲಲಿ ವಿದ್ಯೆಯ ದೀಪ. ಇದುವರೆಗೂ ದೇಶಭಕ್ತಿ ಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ ಆಗಲಿದೆ 7 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಮೂಡಿಬರಲಿದೆ. 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು. ನಂತರ 7:45 ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಮುಂದುವರೆಯಲಿದೆ. ಮೊದಲಿಗೆ ಜಾಹೀರಾತು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅವರಿಂದ ಸಂದೇಶ.